ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 85%, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 90%, ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ 80%, ವಿಜಯಪುರ ಕೊಪ್ಪಳ ಬಾಗಲಕೋಟೆ ಜಿಲ್ಲೆಗಳಲ್ಲಿ 70%, ಬಳ್ಳಾರಿ ಜಿಲ್ಲೆ ಒಳಗ 65% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚತುರ್ರಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇವತ್ತಿನ ಈ ಕಾರ್ಯಕ್ರಮದೊಳಗ ಮೊದಲಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಅತಾಲಟಿ ಗ್ರಾಮದ ಹಿರಿಯ ರೈತರಾದ ಪಾಂಡು ಭೀಮು ರಾಠೋಡ್ ಅವರೊಡನೆ ಸಂದರ್ಶನ. ನಂತರ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳೋಣಂತ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸೋಮಶೇಖರ್ ಎಸ್ ರೂಳಿ. ಮೊದಲಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಅತಾಲಟಿ ಗ್ರಾಮದ ಹಿರಿಯ ರೈತರಾದ ಪಾಂಡು ಭೀಮು ರಾಠೋಡ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ವಿಜಯಪುರ ಜಿಲ್ಲೆ ಅತಾಲಟ್ಟಿಯ ಪಾಂಡು ಭೀಮು ರಾಠೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ರೈತರಿದ್ದಾರೆ, ಅನೇಕ ವರ್ಷಗಳಿಂದ ಅವರು ಕೃಷಿ ಒಳಗ ತೊಡಕೊಂಡಿದ್ದಾರೆ. ಅವರು ಲಾವಣಿ ಮೇಲೆ ಕೃಷಿ ಮಾಡ್ತಾ ಇರುವಂತಹವರು. ಸುಮಾರು 20-25 ಎಕರೆ ಜಮೀನೊಳಗೆ ಪ್ರತಿ ವರ್ಷ ಕೃಷಿ ಮಾಡಿ ಅವರ ಒಂದು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅವರ ಅನುಭವಗಳಲ್ಲಿ ಇತ್ತೀಚೆಗೆ 2 ವರ್ಷ ಆಯ್ತು ಹೋಮಿಯೋ ಕೃಷಿ ಬಗ್ಗೆ ಅವರು ಆಸಕ್ತಿ ವಹಿಸಿ ಹೋಮಿಯೋ ಕೃಷಿಯನ್ನ ತೊಗರಿ ಬೆಳೆಯೊಳಗ ಉಪಯೋಗ ಮಾಡ್ತಾ ಇದ್ದಾರೆ. ಅವರ ಕೃಷಿ ಯಾವ ರೀತಿ ನಡೆದದ, ಈ 2 ವರ್ಷಗಳಲ್ಲಿ ಅವರ ಅನುಭವಗಳು ಏನದಾವ ಅನ್ನೋದನ್ನ ಅವರಿಂದ ಕೇಳೋಣ. ಪಾಂಡು ಭೀಮು ರಾಠೋಡ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. 20-25 ಎಕರೆ ಒಳಗೆ ನೀವು? ನಾವು 15-20 ಎಕರೆ ತಂದು ತೊಗರಿ ಹಾಕ್ತೇವ್ರಿ. ತೊಗರಿನೇ ಹಾಕ್ತೀರಿ? ಫುಲ್ ಎಲ್ಲ ತೊಗರಿ ಹಾಕ್ತೀವಿ. ಒಂದೇ ಬೆಳೆ? ಹಾ, ಒಂದೇ ಬೆಳೆ ಮಾಡ್ತೇವ್ರಿ. ಉಳ್ಕಿ ಜನ ಇತ್ತು, 1 ಎಕರೆ 2 ಎಕರೆ ಜ್ವಾಳ ಮಾಡ್ಕೊತೇವ್ರಿ. ಉಳ್ಕಿದ 1 ಎಕರೆ 2 ಎಕರೆ ಹೂ ಇರ್ತೈತಿ. ಹೂವಿನ ಬೆಳೆನೂ ಮಾಡ್ತಾ? ಹಾ, ಹೂವಿನ ಬೆಳೆ ನಮ್ದು ಖಾಯಂ ರೀ. ಇನ್ ನೀರಾವರಿ ಐತಿ ನಿಮಗೆ ವ್ಯವಸ್ಥೆ? ಹ್ಞೂ, ಅದಾವ. ಬೋರ್ವೆಲ್ ಅದಾವ? ಬೋರ್ವೆಲ್ ದಿಂದ ಸಾಕಷ್ಟು ನೀರು ಅದಾವ್ರಿ. ಹೂವಿನ ಬೆಳೆಗಳಿಗೆ ಸಾಕಷ್ಟು? ಹಾ, ಹೂವಿನ ಬೆಳೆಗೆ ಸಾಕತ್ತದ. ಉಳ್ಕಿದೇನ್ ನಾವು ಬರೇ ಒಣ ಬೇಸಾಯ. ಒಣ ಬೇಸಾಯ ಎಲ್ಲ ತೊಗರಿ ಆಯ್ತು, ಆಮೇಲೆ ಜ್ವಾಳ ಆಯ್ತು. ಜ್ವಾಳ ಆಯ್ತು, ಒಣ ಬೇಸಾಯದೊಳಗೆ ಆಗ್ತದೆ. ಮತ್ತೆ ಇಲ್ಲಿ ವಿಜಾಪುರದೊಳಗೆ ಸ್ವಲ್ಪ ಮಳೆ ಕಡಿಮೆ, ಅವಾಗ ಮತ್ತೆ ಹೆಂಗ್ ಮಾಡ್ತೀರಿ? ಆ ತೊಗರಿಗೆ ಮತ್ತೆ ಏನಿರ್ಲಿಂದ್ರೆ ಒಂದ್ ಸ್ವಲ್ಪ ತ್ಯಾವ ಇದು ಹೆಚ್ಚಿಕೊಡ್ತಾರೆ. ಅದು ಇವ್ರ ಔಷಧ ಹಚ್ಚನ್ನ, ಹೋಮಿಯೋ ಔಷಧ ಈಗ ಬಳಸಾಕತ್ತೀರಿ ನೀವು? 2 ವರ್ಷ ಆಯ್ತು ಬಳಸಾಕತ್ತೀರಿ. ಇದು ವ್ಯತ್ಯಾಸ ಗೊತ್ತಾಗಿದೆ ನಿಮಗೆ? ಗೊತ್ತಾಗಿದೆ. ತೇವಾಂಶ ಸಹಿತ ಅನುಕೂಲ ಮಾಡಿಕೊಡ್ತಾವ ಅಂತ ಮಾಡಿಕೊಡ್ತಾರೆ. ಅಡ್ಡಿ ಇಲ್ಲ, ನೀವು ಬಹಳ ಚಲೋ ಅಬ್ಸರ್ವ್ ಮಾಡಿರಿ, ಗಮನಿಸಿದ್ರಿ. ಅದನ್ನು ಇದನ್ನ ನೋಡ್ಯಾರ ನಾವು ಇದ್ ಮಾಡಿ. ಹೌದಾ? ಮೊದ್ಲ ಹೆಂಗ ಆಗ್ತಿತ್ತು? ಮೊದ್ಲ ಮಳಿ ಬಹಳ ದಿವಸ ಹೋಯ್ತು ಅಂತಂದ್ರ ಅವಾಗ ಅವಾಗಿಂದ ಅಲ್ಲಲ್ಲಿ ಸಿಡಿ ಆಯ್ದು ಹೋಗ್ತಿತ್ರಿ. ಬಹಳ ಹೆಚ್ಚಾಗ ನಮ್ಮ ಮಳಿ ಸುಟ್ಟಾಗ ಆಗ್ತಿದ್ದು. ಕಾಯಿ ಆದ್ರೂ ಅವು ಗಿಡಾನೇ ಸುಡ್ತಿದ್ರು ಪೂರಾನೇ. ಇವ್ರ ಇದಕ್ಕ ಸುಡಾಗಿಲ್ಲ, ಕಮ್ಮ ಅದಾವ. ಅದು ಯಾವಾಗ ಗೊತ್ತಾಯ್ತು ನಿಮಗೆ? ಈಗ 2 ವರ್ಷ? 2 ವರ್ಷ. ಈಗ 2 ವರ್ಷ ಇವ್ರ ಔಷಧ ಇದು ಮಾಡಿದ ಬಳಕೆ ನಮಗ್ ಗೊತ್ತಾಗ್ಯದ್ರಿ. ಇಲ್ಲ ನಾವು 2 ಎಕರೆ ಕಿತ್ತಿಗಾರ ಮತ್ತ ಹೊಳಿ ಊಟ ಇದ್ ಮಾಡ್ಯಾವ್ರಿ. ಅಟ್ರ ಸಿಡಿ ಆಯ್ತಿದ್ರು. ಇವ್ರ ಇದ್ಲಿಂದ ಏನೂ ಆಗಿಲ್ಲ. ಹೆಂಗ್ ಉಪಯೋಗ ಮಾಡ್ತಾ ಇದ್ರಿ ತೊಗರಿ ಬೆಳಿಗ್ಗೆ ಏನಂತ ಉಪಯೋಗ ಮಾಡ್ತಾ ಇದ್ರಿ? ನಾವು ಬೀಜಕ್ಕೆ ಬಿತ್ತಾಗೆ ಹಚ್ಚಬೇಕು, ಬೀಜೋಪಚಾರ ಮಾಡ್ತೀರಾ? ಆ ಔಷಧ ಅವ್ರ ಕಡೆ ತಗೊಂಡ್ ಬಂದು ಬೀಜೋಪಚಾರ ಮೊದ್ಲು ನಿಮಗೆ ತೋರಿಸಿದ್ರೆ ಬೀಜೋಪಚಾರ ಹೆಂಗ್ ಮಾಡಬೇಕು ಏನು ಔಷಧದಿಂದ? ಸರ್ ಏನಿಲ್ರಿ, ಬಿತ್ತಗಿಂತ ಮೊದ್ಲು ಒಂದ್ ತಾಸು ಏನೈತಿ ಅದನ್ನ ಎಲ್ಲ ಕಲಿಸ್ಕರಿಂದ ಒಂದರ ಆರಕ್ ಬಿಡುದ್ರಿ ತೆಳಗ ಅದನ್ನ ಚಾಲು ಮಾಡ್ಬೇಕು. ಅದನ್ನೇನು ನೀವೇ ಮಾಡ್ತಾ ಇದ್ರಿ? ನಿಮ್ ಕುಟುಂಬದೊಳಗ? ಇಲ್ಲ, ನಾವೇ ಮಾಡ್ತೇವೆ. ನೀವೇ ಮಾಡ್ತೀರಿ? ಮೊದ್ಲಾದ್ರೂ ನೀವು ಬೀಜೋಪಚಾರ ಮಾಡ್ತಾ ಇದ್ರಿ? ಮೊದ್ಲೇನು ಮಾಡ್ತಿದ್ರಿ? ಮೊದ್ಲೇನು ಮಾಡ್ತಿದ್ರಿ? ಬರೀ ಸರ್ಕಾರಿ ಗೊಬ್ಬರ ಅದೇ ಅಷ್ಟೇ ಹಾಕ್ತಿದ್ದೆವು. ಜೈವಿಕ ಗೊಬ್ಬರ ಮಾಡ್ತಿರ್ಲಿಲ್ಲ ನೀವು? ಇದಕ್ಕ ಬೀಜೋಪಚಾರ ಏನು ಮಾಡ್ತಾ ಇರ್ಲಿಲ್ಲ ಅವಾಗ? ಏನು ಟ್ರೈಕೋಡರ್ಮ ಬರ್ತಾವೆ, ಅದ್ರದ್ದು ಏನು ಮಾಡ್ತಾ ಇರ್ಲಿಲ್ಲ. ಬೀಜೋಪಚಾರ ಆಯ್ತು, ಅದ್ರ ನಂತರ ಏನು ನಿಮಗ ಮೊಳಕೆ ಹೆಂಗ ಅನಿಸ್ತು? ಮೊಳಕೆ ಚಲೋ ಬರ್ತಾವ್ರಿ. ಫಸ್ಟ್ ಹೇಳಾಗ ಏನೈತ್ರಿ, ಅಗ್ದಿ ಭಾರಿ ಇದು ಆಗ್ತದ. ಅವು ಬಿತ್ತಾನೆ ಬೇರೆ ಆಗ್ತೈತಿ, ಇದು ಬಿತ್ತಾನೆ ಬೇರೆ ಆಗ್ತೈತಿ. ಮೊಳಕೆ ಬಾಳ ಪ್ಯೂರ್ ಬರ್ತಾವ್ರಿ. ಮತ್ತೆ ಸೈಜ್ ಬಡ್ಡಾಗ ದಪ್ಪ ಬರ್ತಾರ ಇದು ಬೇರೆ. ಅಂದ್ರೆ ಒಟ್ಟು ಸದೃಢ ಸಸಿಗಳಿರ್ತಾವ. ಹಾ ರೀ, ಸಸಿ ಹುಸಿ ಹೋಗಿಲ್ಲ? ಇಲ್ರಿ, ಇಲ್ಲ ಹೋಗಿಲ್ಲ. ಮುಂದೆ ಬೆಳವಣಿಗೆ ಆಗುವಾಗ ಹೆಂಗ ಕಾಣಿಸ್ತದೆ? ಬೆಳವಣಿಗೆ ಆದಾಗ ಮತ್ತೆ ಅದು ಪಿಂಡೆ ಗೊತ್ತಾರ ಗಿಡ ಅದು. ಈಗೇನ್ ನಾವು ಸರ್ಕಾರಿ ಗೊಬ್ಬರ ಹಾಕಿ ಬಿತ್ತೇವು, ಅದಕ್ಕ ಇವು ದಿಪ್ಪ ಬರ್ತಾವ್ರಿ ಕಡ್ಡಿ, ಅವ್ ತಿಳುವಾಕವ್ರಿ. ಮತ್ತ ಇದು ಹಸರಾಗ್ತೈತಿ ತಪ್ಪಲ, ಅದು ಒಂದ್ ಸ್ವಲ್ಪ ಹಳದಿ ಒಳಗೆ ಹೋಗ್ತದ್ರಿ. ಅದಷ್ಟೇ ನಾವು ಇದು ಮಾಡಿ ನೋಡ್ರಿ. ಅಡ್ಡಿಲ್ಲ. ಈಗ ಒಂದ್ ಬೆಳೆ ಪೂರಾ ತಗೊಂಡಿರಿ ತೊಗರಿ ಬೆಳೆ. ಈಗ ತೊಗರಿ ಒಳಗ ಹೂ ಉದುರುದಾಗ್ಲಿ, ಕಾಯಿ ಉದುರುದಾಗ್ಲಿ, ಸಣ್ಣ ಚಳಿ ಉದುರುದಾಗ್ಲಿ, ಕಮ್ರೆ ಇವೇನಾರ ನೀವು ಗಮನಿಸಿರಿ? ಗಮನಿಸಿವ್ರಿ. ಆದ ಕಮ್ಮ ಈ ಉತ್ತರಗಟ್ಟಲೆ ಅಟ್ಟು ಹೂ ಉದುರಂಗಿಲ್ಲ. ಹೌದಲ್ಲ, ಮೊದ್ಲಿಂದ ಸಮಸ್ಯೆ ಐತೆ ಐತೆ ಅದು. ತೊಗರಿ ಒಳಗ ಹೂ ಉದುರ್ತಾವ? ಅವು ಏನ ಇದು ಕ್ಲೈಮೇಟ್ ಮ್ಯಾಗ್ರಿ ಉದುರ್ತಿದ್ದು. ಆದ್ರ ಇವ್ ನೂರಕ್ಕ ಒಂದ 75% ಇವ್ರು ಇದು ಆಗ್ತದ, ಅದು 50 ಹೋಗ್ತೈತಿ. ಓಹೋಹೋಹೋ, ಅಂದ್ರ ಸಾಕಷ್ಟು ಹೂ ಉದುರುದು ಕಡಿಮೆ ಆಗ್ತದೆ. ಕಡಿಮೆ ಆಗ್ತದ. ಅಡ್ಡಿ ಇಲ್ಲ. ಒಂದು ಒಳ್ಳೆ ಪ್ರಯೋಗ ನೀವು ನೋಡಿದ್ರಿ, ಹೂ ಉದುರಲಾರದು ಅಥವಾ ಹೂ ಕಡಿಮೆ ಉದುರು ಅಂತದ್ದು. ಕಾಯಿ ಸೈಜ್, ಆಮೇಲೆ ಕಾಳಿನ ಸೈಜ್, ಕಾಯಿ ಸೈಜ್ ಕಾಳು ಇವು ಏನಾಯ್ತು ಬೋರ್ ಬರ್ತಾವ್ರಿ. ಇದಕ್ಕ ಇದು ಆಗಂಗಿಲ್ರಿ, ಹುಳುಕ್ ಹುಳುಕ್ ಕಂಡ ಕಂಡ ಆಗುದು. ಹಾ, ಕಂಡ ಆಗುದು ಕಮ್ಮಿ, ಕಡಿಮೆ ಅದು. ಕಂಡ ಆಗುದು ಕಡಿಮೆ ಅದು, ಕಡಿಮೆ. ಮತ್ತೆ ಕಾಳ ಸೈಜ್ ಕಲರ್ ಶೈನಿಂಗ್ ಬರ್ತಾವ್ರಿ ಕಾಳ. ನೋಡಿದ ಕೂಡಲೇ ಅದು ವ್ಯತ್ಯಾಸ ಗೊತ್ತಾಗುತ್ತದೆ. ಇದರಲ್ಲೇ ಬೆಳೆದ, ಇದು ರಾಸಾಯನಿಕದಿಂದ ಬೆಳೆದ. ಮತ್ತೆ ಅದು ಒಂದ್ ವರ್ಷ ಗೊತ್ತಾಗ್ತದೆ ನಮ್ಗೆ, ಇದು ಹೋದರ್ತಿನ ಹಿಂಗಾಯ್ತು, ಈ ವರ್ಷ ಹಿಂಗಾಯ್ತು ಅಂತ ಹೇಳಿ ಗೊತ್ತಾಗ್ತದೆ. ಈಗ ಬೇರೆಯವ್ರಿಗೂ ತೋರಿಸಿರಿ ನೀವು, ಹಿಂಗ ನೋಡ್ರಿ ಹಿಂಗ ಕಾಳ ಹಿಂಗ ಬಂದವ್ರು. ಹಾ, ಬಂದು ನೋಡ್ಕೊಂಡು ಕೇರಿ, ಬೇರೆನು ಒಯ್ದಾರ ಔಷಧಗಳು ನಮ್ ಕೇಳಿ ಒಯ್ದಾರ. ಎಷ್ಟು ಮಂದಿಗೆ ಕೊಡಿಸಿರಿ ನೀವು? 4 ಒಯ್ದಾರ, 50 ಹೊಲದವ್ರು ಒಯ್ದಾರ ಅವರು. ಮತ್ತ ರಿಸಲ್ಟ್ ಏನಾರ ಹೇಳಾರ ನಿಮಗೆ? ಹಾ, ಹೇಳಾರ ಅವರು ಚಲೋ ಅದಾವ ಅಂತ ಹೇಳ್ಯಾರ. ಆದ್ರೆ ನಾವು ಹೋಗಿ ನೋಡಿಲ್ಲ. ನೋಡಿಲ್ಲ ಅವ್ರು ಏನೈತಿ ಚಲೋ ಐತೆ, ಅವ್ರಿಗೆ ತೃಪ್ತಿ ಆಗ್ಯದ. ಹಾ ರೀ, ಅಂದ್ರ ಬೇರೆಯವ್ರಿಗೂ ಕೂಡ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಾವು ಹೇಳ್ಯಾರ, ನಮ್ ಕೇಳ್ಯಾರ, ನಾವು ಅವ್ರಿಗೆ ಹೇಳೇವ್ನ. ಎಲ್ಲ ಇದ್ ಮಾಡಿ ಅಡ್ಡಿಲ್ಲ. ಈಗ ಏನು ಇಳುವರಿ ಬಗ್ಗೆ ನಾವು ಮಾತಾಡೋದಾಯ್ತಪ್ಪ ಅಂತಂದ್ರೆ, ಮೊದ್ಲು ಎಷ್ಟು ಇಳುವರಿ ಬರ್ತಿತ್ತು, ಈಗೇನ ಈ ಹೋಮಿಯೋ ಔಷಧ ಬಳಸಿದ ನಂತರ ಏನೋ ಬದಲಾವಣೆಗಳಾಗ್ಯಾವ? ಬದಲಾವಣೆ ಆಗ್ತಾರೆ. ಯಾಕಂದ್ರೆ ಸೈಜ್ ಬದಲಾವಣೆ ಆಗ್ಯದ ಅಂತ ಹೇಳಿದ್ರಿ, ದೊಡ್ಡದಾಗ್ಯದ ಅಂತ ಹೇಳಿದ್ರಿ? ಇಲ್ಲ ಇಲ್ಲ, ಬದಲಾವಣೆ ಆಗ್ತಾರೆ. ಹೆಚ್ಚು ಕಮ್ಮಿ ಇದು ಆಗ್ತದಲ್ರಿ, ಸೈಜ್ ಹೆಚ್ಚಾಗ್ತದ? ಸೈಜ್ ಹೆಚ್ಚಾಗ್ತದ್ರಿ. ಮತ್ತೆ ಈ ಫಸ್ಟ್ ಗೆ ನಾವು ಮೊದ್ಲಿನ ಇದಕ್ಕ ಎಕರೆಗೆ 2-3 ಕಟ್ಟ ಬೆಳಿಬೇಗ ರಗಡ ಹಾಕಿತ್ರಿ, ಅದ್ರಲಿಂದ 3-4 ಬಿದ್ದಾವ್ರಿ. ಕಟ್ಟ ಹೆಚ್ಚದು ಕಟ್ಟಾರಿ, 75 ಚೀಲಗಳು. ನಾನೇನ್ ಕೇಳಿದೆ, ಈಗ ಮೊದ್ಲು ನಿಮ್ಗೆ ಎಷ್ಟು ಇಳುವರಿ ಬರ್ತಿತ್ತು? 2 ಬರ್ತಿತ್ತು, 2 ಚೀಲ ಬರ್ತಿತ್ತು. ಈಗ 3 ಬಂದದ್ರಿ. ಈಗ 3 ಬಂದದ ಅಂದ್ರೆ ಬಹಳಷ್ಟು ವ್ಯತ್ಯಾಸ ಆಯ್ತು ನಿಮ್ಗೆ. ಇನ್ನ ನೀವು ಇದ್ರೊಳಗೆ ಸಾಕಷ್ಟು ಸುಧಾರಣೆ ಮಾಡ್ಕೊಳ್ಬಹುದು. ಈಗ ತೊಗರಿಗೆ ಕುಡಿ ಚೂಟೋದು ಅದೇನಾದ್ರೂ ಮಾಡಿಲ್ರಿ? ನಮ್ ಬಕ್ಕಳ ಆಗ್ತೈತಿ, ಅದ್ ಚೂಟೋದ್ ಆಗಂಗಿಲ್ರಿ ನಮ್ದು. ಇಲ್ಲ, ಅದಕ್ಕಾಗ ಒಂದು ಸಣ್ಣದ ಒಂದ್ ಯಂತ್ರ ಬರ್ತೈತಿ ನಿಮ್ಗೆ ಕುಡಿ ಚೂಟೋದ್. ನೋಡ್ಯಾವ್ರಿ, ನೋಡು ಯಾವಂದ್ರು ಅದಕ್ಕೆ ಬಹಳ ಹೈರಾಣ ಅಂತ. ಗಿರೀಶ್ ಅವರೇ ಕೊಡ್ತಾರೆ ಬೇಕಾದ್ರೆ ನಿಮ್ಗೆ? ಅದೊಂದು ಇದು ಆಗ್ತೈತಿ, ಅಡ್ಡಾಡುದಾಗುದಿಲ್ರಿ ಅಂತ ಹೇಳಿ ನಾವ್ ಬಿಟ್ಟಿಯಾರ. ಅವ್ರೆಲ್ಲ ಹೇಳಿದ್ರು, ಮತ್ತೆ ಇವರು ಟೈಮ್ ಮಾಡ್ಯಾರ ಅವರು ರಾಜು ಅವರು. ನಮ್ ಬಕ್ಕಳ ಆಗ್ತೈತಿ ಅಂತ ಹೇಳಿ. ನೀವು ಬಟ್ಟೆ ನಿಮ್ ಜೋಡಿ ಯಾರು ಕೆಲಸ ಮಾಡೋದಕ್ಕ? ನಿಮ್ಮ ಯಾರು ಯಾರು? ನೀವು ಒಬ್ಬರೇ ಮಾಡ್ತೀರಿ ಕೆಲಸ? ಒಬ್ಬರೇ? ಎಲ್ಲ ರೈತಾಪಿ ಕೆಲಸ ಎಲ್ಲ ನೀವು ಒಬ್ಬರೇ ಮಾಡ್ತೀರಿ? ಯಾರು ಇಲ್ರಿ, ನಮ್ ಮನೆ ಹೆಣ್ಮಕ್ಳು ನಾವು ಅಷ್ಟೇ. ಅಷ್ಟೇ? ಮತ್ತೆ ಉಳಿದ ಕೆಲಸಕ್ಕೆ ಆಳುಗಳು ಬೇಕಾದ್ರೆ ಏನ್ ಮಾಡ್ತೀವಿ? ಆಳುಗಳು ಬೇಕಾದ್ರೆ ತಗೋತೇವ್ರಿ, ನಾವು ಹೆಚ್ಚಿಗೆ ಆಳಾನೆ ತಗೊಳಂಗಿಲ್ಲ. ನೀವೇ ಮೈ ಮುರೋದು ನೀವೇ ದುಡಿತೀರಿ? ಅಂದ್ರೆ ಒಟ್ಟಾರೆಯಾಗಿ ಈಗ ಏನು ಈ ಔಷಧ ಇದೆ, ಹೋಮಿಯೋ ಔಷಧ, ಅದು ನಿಮಗೆ ಸಮಾಧಾನ ಕೊಟ್ಟದ? ಸಮಾಧಾನ ಕೊಟ್ಟ, ಖುಷಿ ಆಗ್ಯದ ಅದ್ರಿಂದ? ಇದು ನೀವು 4-5 ಎಕರೆದೊಳಗ ಉಪಯೋಗ ಮಾಡಾಕತ್ತೀರಿ? ಈಗ ಇಲ್ರಿ, ಇದು 12 ಎಕರೆ ಮಾಡಿದಾರೆ. ಈಗ 12 ಎಕರೆ ಮಾಡಿದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲಾ ಪ್ರದೇಶದೊಳಗೆ ನೋಡ್ಬೇಕಲ್ರಿ, ಅವ್ರು ಏನ್ ಹೇಳ್ತಾರ ಅದ್ ನಾವು ಮಾಡಕ್ ಅಡ್ಡಿ ಇಲ್ಲ. ಅವ್ರು ಹೇಳ್ತಾರಲ್ಲ, ನಿಮಗ್ ಹೆಂಗ್ ಅನ್ಸಿದ್ರಿ? ಮಾಡಬೇಕಂತ ಖಾತ್ರಿ ಆಗ್ಯದ ನಿಮಗ? ನಮಗ್ ಖಾತ್ರಿ ಆಗ್ಯದ್ರಿ, ಇದು ಖಾತ್ರಿ ಅದ ನಮಗ. ಅಡ್ಡಿಲ್ಲ ಅಂದ್ರೆ ಇನ್ನು ಮುಂದ ಸಹಿತ ನೀವು ಎಲ್ಲಾ ಬೆಳೆ ಒಳಗ, ಈಗ ಹೂವಿನ ಬೆಳೆಗಳದಾವ, ಹೂವಿನ ಬೆಳೆಗಳಗ ನೀವು ಉಪಯೋಗ ಮಾಡಿಲ್ಲ? ಹೌದಾ? ಇನ್ನು ಮುಂದ ಹೂವಿನ ಬೆಳೆಗಳಗ ಉಪಯೋಗ ಮಾಡ್ತೀರಿ? ಜ್ವಾಳದ ಬೆಳೆಗಳಗ ಉಪಯೋಗ ಮಾಡ್ತೀರಿ? ಮಾಡ್ತೀವಲ್ರಿ, ಮತ್ತೆ ನಮಗೆ ಈಗ ಇದನ್ನ ಗೊತ್ತಾಗ್ಯದ ಮಾಡೈತೇವ್ರಿ ಮುಂದೆ. ಮತ್ ಖರ್ಚು ಕಮ್ಮಿ, ಖರ್ಚು ಕಡಿಮೆ ಆಗ್ಯದ ನಿಮಗ? ಹಾ, ಎಷ್ಟು ಕಡಿಮೆ ಆಗ್ಯದ ನಿಮ್ ಖರ್ಚು? ಈಗ ನೋಡ್ರಿ, ಈಗ ನಾವು ಒಂದ್ ಪ್ಯಾಕೆಟ್ ಗೊಬ್ಬರ ತಗೋಬೇಕಂದ್ರ 1400 ರೂಪಾಯಿ DAP, ಮತ್ತ 400 ರೂಪಾಯಿ ಯೂರಿಯಾಕ. ಇವ್ರ ಕಡಿಮೆ ಒಳಗಾಗ್ತೈತ್ರಿ, ಅದ್ರಾಗೆ ನಮ್ ಪೂರಾ ಹೊಲನೇ ಆಗಿ ಹೋಗ್ತದ. ಬರೀ ಇದಕ್ ಹಚ್ಚುದಲ್ರಿ, ಮತ್ತ ಬೀಜಕ್ಕೆ ಹಚ್ಚಿಗೆರಿನ್ ಬಿತ್ತದ. ಅಡ್ಡಿ ಇಲ್ಲ, ಮತ್ತ ಬೇರೆ ಏನು ಕೆಲಸ ಇಲ್ಲ. ಅಡ್ಡಿ ಇಲ್ಲ, ಈಗ ಅಂದ್ರೆ ಬಹಳ ಸರಳವಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಶ್ರಮನು ಹೆಚ್ಚು ಹತ್ತಂಗಿಲ್ಲ ಸಾಮಾನ್ಯ. ಮತ್ತ ಗೊಬ್ಬರ ಬಿತ್ತಾಗ ಒಂದ್ ಆಳ್ ಬೇಕು ಇದಕ್ಕೆ, ಅದು ಏನು ಇಲ್ರಿ, ಕೆಂಜಟ್ ಏನು ಬರಂಗಿಲ್ಲ. ಕೂತಲ್ಲೇ ಬೀಜೋಪಚಾರ ಮಾಡುದು, ಬಿತ್ತನೆ ಮಾಡಿ, ಮತ್ತ ಸರಳ ಆಯ್ತಲ್ಲ ಕೆಲಸ. ಮತ್ತ ಅದರಿಂದ ಏನು ಇದು ಇಲ್ಲ ನಿಮ್ಗೆ? ಏನಿಲ್ಲ. ಹೌದಪ್ಪ, ಅಪಾಯದ ಇದು, ಕೆಮಿಕಲ್ ಅದ, ಏನು ಹಂಗೇನು ಇಲ್ಲ. ಎಲ್ಲ ನಾವೇ ಸ್ವಂತ ಮಾಡ್ತೇವ್ರಿ. ಬೇರೆಯವ್ರಿಗೂ ಕೂಡ ನೀವು ಹೇಳ್ತಾ ಇದ್ದೀರಿ, ನೀವು ಮಾಡಿದ್ದನ್ನು ನೋಡಿದ್ದಾರ? ಅವರು ನೋಡಿದ್ದಾರೆ, ಮತ್ತ ಕಡೆ ಕಡೆ ನಾವು ಎಲ್ಲ ಇದು ಮಾಡಿದ್ದೀವ್ರಿ. ಈಗ ನಿಮಗ ಹೂವಿನ ಬೆಳೆಗೆ ಮಾರ್ಕೆಟ್ ಅದೆಲ್ಲ ಇಲ್ಲಿ ವಿಜಾಪುರದೊಳಗೆ ಎಲ್ಲ ನಿಮ್ ಹೂ ಎಲ್ಲ ಅಲ್ಲೇ ಮಾರಾಟ? ಹ್ಞೂ, ಬೇರೆ ಕಡೆ ಕಳಿಸೋದು ಇಲ್ಲ, ನಾವೇ ಮಾರೋದ್ರಿ, ಎಲ್ಲ ನಾವೇ ಇದು ಮಾಡೋದು. ಅಡ್ಡಿಲ್ಲ ಪಾಂಡೂರ್ ರಾಠೋಡ್ ಅವರೇ, ನಿಮ್ ಜೊತೆ ಮಾತಾಡಿ ಸಂತೋಷ ಆಯ್ತು. ಮತ್ತೆ ಏನು ತಾವು ಏನ್ ಪ್ರಯೋಗ ಮಾಡ್ತಾ ಇದ್ದೀರಿ, ಯಾರಾದ್ರೂ ಕೇಳಿದ್ರೆ ನಿಮ್ ನಂಬರ್ ಹೇಳ್ತೀರಿ? 9972134082. ಅಕ್ಮೀರೆ ಈ ನಂಬರ್ ಅನ್ನ ತಾವು ಬರ್ಕೊಳ್ಬಹುದು, ನಾವು ಒಂದ್ಸಲ ಹೇಳ್ತೀನಿ. 9972124082. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಪಾಂಡು ರಾಠೋಡ್ ಅವರು ಯಾವ ರೀತಿ ಈ ಹೋಮಿಯೋ ಔಷಧ ಕುರಿತಾಗಿ ಪ್ರಯೋಗ ಮಾಡಿದ್ದಾರೆ, ಮತ್ತ ಅವರ ವಿಚಾರಗಳು ಏನದಾವ, ಈ ಎಲ್ಲ ವಿಷಯವನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿ ತಾವು ತಿಳ್ಕೊಳ್ಬಹುದು, ಮತ್ತ ಅವರಿಂದ ತಾವು ಪ್ರೇರಣೆ ಕೂಡ ಪಡಿಬಹುದು. ಒಳ್ಳೇದು ಪಾಂಡು ರಾಠೋಡ್ ಅವರೇ, ಧನ್ಯವಾದಗಳು ತಾವು ಭಾಗವಹಿಸಿದ್ದಕ್ಕೆ, ಮತ್ತೆ ಪ್ರಯೋಗ ಮಾಡಿದ್ದಕ್ಕೂ ಕೂಡ ಧನ್ಯವಾದಗಳು. ಯಾಕಂತಂದ್ರೆ ಹೊಸದೇನ್ ಬರ್ತದಲ್ಲ, ನಮ್ಮ ರೈತರು ಅದನ್ನ ಅಳವಡಿಸಿಕೊಂಡ್ರೆ ಅದರ ಸಾಧಕ ಬಾಧಕಗಳು ಗೊತ್ತಾಗ್ತಾವ, ಮತ್ತ ನಾವು ಹೌದಪ್ಪ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀವಿ ಅನ್ನುವಂತ ಒಂದು ವಿಶ್ವಾಸ ಕೂಡ ನಮಗ ಬರ್ತದ. ಈಗೇನು ತಾವು ಪ್ರಯೋಗ ಮಾಡ್ತಾ ಇದ್ದೀರಿ ಅದು ಬೇರೆಯವರಿಗೂ ಕೂಡ ಅನುಕೂಲ ಆಗಲಿ, ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಹಾರೈಸ್ತಾ ಇದೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಈ ತನಕ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಅತಾಲಟಿ ಗ್ರಾಮದ ಹಿರಿಯ ರೈತರಾದ ಪಾಂಡು ಭೀಮು ರಾಠೋಡ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರೆ. ಪಾಂಡು ರಾಠೋಡ್ ಅವರು ಯಾವ ರೀತಿ ತೊಗರಿ ಒಳಗ ಈ ಹೋಮಿಯೋ ಔಷಧವನ್ನು ಬಳಸಿ ಬೀಜೋಪಚಾರ ಮಾಡಿ ಅವರು ಬೆಳೆದಿದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನೇ ಪ್ರೇರಣೆ ತಗೊಂಡು ಏನು ಹೂವಿನ ಬೆಳೆ ಅವರೇನು ಮಾಡ್ತಾ ಇದ್ದಾರೆ ಅದರೊಳಗೂ ಕೂಡ ಪ್ರಯೋಗ ಮಾಡುವಂತಹ ಸಾಧ್ಯತೆಗಳು ಅದಾವ. ಇಲ್ಲಿ ಸಾಕಷ್ಟು ಒಳ್ಳೆಯ ಔಷಧಗಳನ್ನು ಬಳಸಿ ಹೂವಿನ ಬಣ್ಣ ಇರಬಹುದು ಅಥವಾ ಹೂವಿನ ಒಂದು ಕೀಪಿಂಗ್ ಕ್ವಾಲಿಟಿ ಅಂತಿರಬಹುದು, ಗುಣಮಟ್ಟ ಇರಬಹುದು, ಅವುಗಳ ಸೈಜ್ ಇರಬಹುದು, ಇವನ್ನೆಲ್ಲ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರುವಂತಹ ಒಂದು ವಿಷಯ. ಅದರ ಜೊತೆಗೆ ತೊಗರಿ ಒಳಗ ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಕುರಿತಾಗಿ ಕೂಡ ಪ್ರಯೋಗಗಳನ್ನು ಮಾಡುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಅದಕ್ಕೆ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಮಾಡಿದ್ರು ಅನ್ನೋದನ್ನ ಗಿರೀಶ್ ಅವರಿಂದ ಕೇಳೋಣ. ಮೊದಲನೇದಾಗಿ ಪಾಂಡು ಅವರು ನಿರಂತರ ನಮ್ಮ ಸಂಪರ್ಕದಲ್ಲಿ ಆಫೀಸಿಗೆ ಬರ್ತಿರ್ತಾರೆ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊತಾರೆ. ನಮ್ಮ ನೀವು ಕೃಷಿ ಯಂತ್ರೋಪಕರಣ ಆಗಿರಬಹುದು, ಆ ಸಂದರ್ಭದಾಗ ಬಂದಾಗ ಅವರಿಗೆ ನಾನು ಹೇಳಿದೆ ನೀವು ಕೂಡ ಈ ಕೃಷಿಯಲ್ಲಿ ಈ ರಾಸಾಯನಿಕ ಬೆಳೆದಕ್ಕಿಂತ ಈ ಹೋಮಿಯೋ ಬೆಳೆಸ್ರಿ, ಹೋಮಿಯೋ ಬಳಸೋದ್ರಿಂದ ನಿಮ್ದು ಭೂಮಿ ಫಲವತ್ತತೆನೂ ಹೆಚ್ಚಾಗ್ತೈತಿ, ಆಮೇಲೆ ಈ ಬೆಳೆಗಳ ಇಳುವರಿನೂ ಕೂಡ ಜಾಸ್ತಿ ಬರ್ತದೆ, ಆಮೇಲೆ ಇದಕ್ಕೆ ಖರ್ಚು ಕೂಡ ಕಡಿಮೆ. ನಾವು ಮೊದಲು 1 ಎಕರೆ ನೀವು ಪ್ರಯೋಗ ಮಾಡ್ರಿ ಅಂತ ಹೇಳಿದ್ರು, 1 ಎಕರೆ ಪ್ರಯೋಗ ಮಾಡಿ ನೀವು ಉಳಿದ ರಾಸಾಯನಿಕ ಬಳಸಿದ್ರೆ ಅದಕ್ಕೆ ಕಂಪ್ಯಾರಿಸನ್ ವ್ಯತ್ಯಾಸ ನೋಡ್ರಿ, ನಿಮ್ಗೆ ಸರಿ ಅನಿಸ್ತಂದ್ರೆ ಮುಂದ ಇದನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ. ಯಾಕಂದ್ರೆ 1 ಎಕರೆ ಅಲ್ಲ, ಅವರು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರೆ 6 ಎಕರೆ 7 ಎಕರೆ ಅವರು 12 ಎಕರೆ ಅಂತ ಹೇಳಿ 12 ಎಕರೆ ಮಾಡಿದ್ರು, ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ರಿಸಲ್ಟ್ ಮಾಡಿದ್ರು. ಆಮೇಲೆ ಇದೇ ರೀತಿ ಹೂವಿನ ಬಗ್ಗೆನೂ ನಾನು ಹೇಳಿದ್ದೆ ನಾನು ಅವ್ರಿಗೆ, ಸಾಕಷ್ಟು ಜನ ರೈತರಿಗೆ ಇವತ್ತು ಬೆಂಗಳೂರಿಗೆ ಸುದಕ್ಕೆ ನಾವು ಮೆಡಿಸಿನ್ ಅವರಿಗೆ ಮಾರ್ಗದರ್ಶನ ಮಾಡಿವಿ. ಬೆಂಗಳೂರು ಫಾರ್ಮರ್ಸ್ ಇಲ್ಲಿ ಬಂದ್ ಮೆಡಿಸಿನ್ ತಗೊಂಡು ಹೋಗಿದ್ದಾರೆ. ಆಮೇಲೆ ಇಲ್ಲಿನೂ ಕೂಡ ಸ್ವಲ್ಪ ಇನ್ನು ಹೂವಿನ ಬಗ್ಗೆ ಅಂದ್ರೆ ಮೊದಲು ನಾವು ಆಹಾರದ ಬಗ್ಗೆ ಜಾಸ್ತಿ ಸ್ವಲ್ಪ ಫೋಕಸ್ ಮಾಡ್ತೀವಿ. ಯಾಕಂದ್ರೆ ತಿಂತಕ್ಕಂಥ ಆಹಾರ ನಮ್ಗೆ ಒಳ್ಳೆಯ ಕ್ವಾಲಿಟಿ ಆಹಾರ ಸಿಗ್ಬೇಕಾದ್ರೆ ಮೊದಲನೇ ನಾವು ರೈತರನ್ನ ಒಳ್ಳೆಯ ಕ್ವಾಲಿಟಿ ಆಹಾರ ಬೆಳೆಯುವಂಗೆ ಮಾಡಬೇಕು. ಅಂದ್ರೆ ಗ್ರಾಹಕರಿಗೆ ಒಳ್ಳೆ ಆಹಾರ ಸಿಗ್ತದೆ ಅಂತ ತಿಳ್ಕೊಂಡು ಅದನ್ನ ಹೋಮಿಯೋ ಮುಖಾಂತರ ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡೋದು, ಯಾವ ರೀತಿ ಬೀಜೋಪಚಾರ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಆ ರೀತಿ ಪ್ರತಿಯೊಂದನ್ನು ನಾವು ಅವರಿಗೆ ಫೋನ್ ಮುಖಾಂತರ ಕೇಳುದು, ಅದ್ರದ್ದು ಯಾವ ರೀತಿ ಬೆಳವಣಿಗೆ ಬಂದದ, ವ್ಯತ್ಯಾಸ ಏನದ, ಅದನ್ನ ಗಮನಿಸ್ರಿ ಅಂತ ಹೇಳ್ತಾರೆ. ಬೀಜೋಪಚಾರ ಮಾಡುವ ವಿಧಾನದಿಂದ ಒಂದು ವಿಶೇಷತೆ ನಾವು ಕಂಡುಕೊಂಡಿದ್ರೆ ಜರ್ಮಿನೇಷನ್ ಈಕ್ವಲಿ ಆಗ್ತೈತಿ. ಅಂದ್ರೆ ಯೂನಿಫಾರ್ಮ್ ಆಗಿ ಬರ್ತಾವ, ಒಂದ್ ಎತ್ತರ ಒಂದ್ ಗಿಡ್ಡ ಈ ತರ, ಅದೊಂದು ಇಳುವರಿಯಲ್ಲೂ ಬದಲಾವಣೆ ಕಂಡುಕೊಂಡಿದ್ದಾರೆ. ಮತ್ತೆ ಅದರ ಜೊತೆಗೆ ಈ ನಿಪ್ಪಿಂಗ್ ಮಾಡುವ ಒಂದು ಪ್ರೊಸೆಸ್ ಇರ್ತೈತಿ. ನಿಪ್ಪಿಂಗ್ ಮಾಡೋದ್ರಿಂದ ರೋಗ ಬಾಧೆನೂ ಕಂಟ್ರೋಲ್ ಮಾಡಬಹುದು, ಮತ್ತೆ ಬ್ರಾಂಚಸ್ ಎಕ್ಸ್ಟ್ರಾ ಬಂದು ಅಲ್ಲಿನೂ ಕೂಡ ಇಳುವರಿ ಬರ್ತಕ್ಕಂಥದ್ದು ಜಾಸ್ತಿ ಇದೆ ಅದರಲ್ಲಿ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಬೆಳೆಗಳಲ್ಲಿ ಒಂದ್ ಸ್ವಲ್ಪ ಅವೇರ್ನೆಸ್ ಬೇಕಾಗ್ತೈತಿ ರೈತರಿಗೆ. ಯಾಕಂದ್ರೆ ಇದು ನಾವು ಕೊಡ್ತಕ್ಕಂಥ ಮೆಡಿಸಿನ್ ನಾವು ತೊಗರಿ ಕೊಟ್ಟೋದ್ರೆ ನಾವು ತೊಗರಿಗೆ ಅಷ್ಟೇ ಬಳಸ್ಬೇಕದು, ಬೇರೆ ಇದಕ್ಕೆ ಬಳಸಿಕ್ಕಾಗಲ್ಲ. ಅದಕ್ಕೆ ಈಗ ತರಕಾರಿ ಆಗಿರ್ಬೋದು, ಇನ್ನಿತರ ಹೂವಿನ ಬೆಳೆಗಳೇ ಆಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಅರಣ್ಯ ಗಿಡಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಮೆಡಿಸಿನ್ ಐತಿ. ಅದನ್ನ ಕಡಿಮೆ ಖರ್ಚಲ್ಲಿ ಅದನ್ನ ಪ್ರಯೋಗ ಮಾಡಿ ನೋಡ್ರಿ. ನೀವು ಅರಣ್ಯ ಬೆಳೆ ಆದ್ರೆ ಲಾಂಗ್ ಟರ್ಮ್ ಆಗ್ತೈತಿ, ನಮಗೆ ಹೆಂಗ್ ಗ್ಯಾರಂಟಿ ಅಂತ ಕೇಳಬಹುದು ರೈತರು. ಅದಕ್ಕೆ ನಾವು ಸಣ್ಣ ಬೆಳೆಗಳನ್ನ ನೀವು ಅಂದ್ರೆ ಈಗ ನಾವು ತರಕಾರಿಯಲ್ಲಿ ಮಾಡಿದ್ರೆ ಒಂದು ವಾರದಲ್ಲಿ ರಿಸಲ್ಟ್ ನೋಡ್ಬೋದು. ಹಂಗ ಆ ರೀತಿ ನೀವು ಅದ್ರ ಮೇಲೆ ನೀವು ಪ್ರಯೋಗ ಮಾಡಿ ನೋಡಿದಾಗ ನಿಮಗೆ ಆ ಒಂದು ನಂಬಿಕೆ ಬಂದ್ಬಿಡ್ತೈತಿ ರೈತರಿಗೆ. ನಂತರ ನೀವು ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ನೀವು ಅರಣ್ಯ ಬೆಳೆಗಳಿಗೂ ಬಳಸಬಹುದು, ತೋಟಗಾರಿಕೆ ಬೆಳೆಗಳಿಗೂ ಬಳಸಬಹುದು, ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ಗೂ ಬಳಸಬಹುದು. ಒಮ್ಮೆ ವಿಶ್ವಾಸ ಬರಬೇಕು. ಅದಕ್ಕೆ ನಾವು ಯಾರಿಗೂ ರೈತರಿಗೆ ಫೋರ್ಸ್ ಮಾಡಂಗಿಲ್ಲ. ನಿಮ್ಮ ಹೊಲದಲ್ಲಿ ನೀವೇ ಪ್ರಯೋಗ ಮಾಡಿ ನೀವೇ ಬಂದು ಹೇಳ್ರಿ ಅಂತ ಹೇಳ್ಬಿಟ್ಟು. ಒಳ್ಳೇದು ಗಿರೀಶ್ ಭದ್ರಗೌಡರೆ, ತಮ್ಮ ಅನಿಸಿಕೆಗಳಿಗೆ ಧನ್ಯವಾದಗಳು. ಭಾಗವಹಿಸಿದ್ದಕ್ಕೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಡ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದರೆ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಹಾ ಹೇಳ, ಎಷ್ಟು ದಿನ ಆಯ್ತು, ಏನ್ ಕತೆ, ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ, ಬರೋಬರ ಅದು ಬಿಡೋ, ಯಾರನ್ನೊಬ್ರು ಮಾಡಬೇಕಾಗ್ತದಲ್ಲ. ಅಂದಂಗೆ ಏನ್ ವಿಶೇಷ ಇವತ್ ನೆನಪಿಸ್ಕೊಂಡಿಲ್ಲ. ಶಿವಭಕ್ರ ಕತಿ ನೋಡಿದನು. ಸರಿ ಸರಿ, ನಾವು ಬಂದು ಒಳಗೆ ಸಾಮರ್ಥ್ಯ ತಯಾರಾಗಿದೆ. ಯಾಕೋ ಸ್ವಲ್ಪ ಹಸಿವೆ ಅನಿಸ್ಲಿಕ್ಕೆ ಹತ್ತದ, ಏನಾರ ಮಾಡಿಟ್ಟಳೇನು ಉಂಡೆ ಬರ್ಲಿ. ನನ್ನ ತಿನ್ಕೊಂಡ್ಕೊಂಡು ಮತ್ತೇನು ಏನಂತಾರ ಅತ್ತಿ ಮನೆಯವರು? ಶಿವಕ ಶಿವಕ ಅಲ್ಲ ಹೇಳ, ಸರಿಯಾಗಿ ಹೇಳ. ಏನ ಕೇಳ ಶಿವಕ? ಏ ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಬಾರಪ್ಪ. ಉಂಡಿ ಅವಲಕ್ಕಿ ಅಟ್ಟು ರುಚಿ ಆಗ್ಯವಲ್ಲ. ಎಷ್ಟು ರುಚಿ ಆಗ್ಯವ? ಏನ್ ನಿನ್ ಮನೆ ನೀನ್ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದದನ್ನು? ನಾನೇ ಅಯ್ಯೋ, ನಾನು ಕಾಣಿಸಿದ್ರೆ ನನಗೆ ಕಾಣಿಸ್ಲಿಕ್ಕಾವ. ಓ, ನಾ ಮಾಡಿದ್ವಿ. ಅಲ್ಲ ಶಿವಕ್ಕ, ಹಿಂಗ್ ಎಷ್ಟ್ ಮಂದಿ ತಿಂದೋಗ್ಯಾರ ಅಂತ ಉಂಡಿ ಅವಲಕ್ಕಿ ಮನೆಗಿನ? ಯಾರು ಬರ್ತಾರೆ? ಯಾರು ಬರಂಗಿಲ್ಲ, ತಿನ್ನೋಂತವ್ರು ನೀವೇ ಇಬ್ರು. ಸಾವಿರ ಸಾವಿರ ನಾವಿಬ್ರು ಅಂತ ಹೇಳಿ ನಾಳಿನ ದಿವಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತ ನಾವು ಸುಮ್ಮನೆ ಒಳಗ್ ಹೋಗಿ ಬಂದ್ರು, ಇದನ್ನ ನೀವೇ ಒಯ್ದಿರ ಪೈಕಿ ಹೇಳಿ. ನಾವು ಬಂದು ಐದ್ ನಿಮಿಷ ಆಯ್ತು ಕೂತೀವಿ. ಎಲ್ಲಿದ ಆಗ್ತದೆ ಐದ್ ನಿಮಿಷ? ನಾ ಫೋನ್ ಮಾಡ್ಲಿಕ್ಕೆ ಐದ್ ನಿಮಿಷ ಆಗಿಲ್ಲ. ಮಾರಿ ಮಾಡಿ ನೀವು ಮಾತಾಡ್ಲಿಕ್ಕೆ. ಗಡಿ ಬಾಗಿಲು ಕುಲ ಇಟ್ಟಿ ನಾವು ಬಂದು ಮಾತಾಡಿ ಮತ್ತೆ ಬಿಳಕ್ಕಂದೆ ಹಸಿವಾಗಿ ಅಂದ್ರೆ ಹಾಕಿರು ನಂದೆ ಏನು ಮಾಡಬೇಡ ಒಳಗ್ ಹೋಗ್ಸಿದ ಅವ್ಲಿಕ್ಕಿ ಡಬ್ಬಿ ಕುಲದ ಉಂಡಿ ಡಬ್ಬಿ ಕುಲದ ಒಳಗ್ ಹೋಗಿ ಉಂಡಿ ಅವ್ಲಿಕ್ಕಿ ಹಾಕೊಂಡು ಬಂದು ನಾವು ತಿನ್ನ ಮುಂದೆ ನೀನ್ ಕರ್ದಾಗ ಬಂದಿ. ಆಯ್ತು ತಗೋರಪ್ಪ, ಖುಷಿಯಿಂದ ತಿನ್ಲಿಕ್ಕತ್ತಿರಲೋ ಸಾಕು ಬಿಡು. ಆಯ್ತು, ನಾವೇನೋ ಖುಷಿನೇ ತಿಳಿತೀವಿ, ಆದ್ರ ಇದೇನು ಮೊಬೈಲ್ ನಲ್ಲಿ ಮಾತಾಡ್ಲಿಕ್ಕೆ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದು ಲಿಮಿಟ್ ಅನ್ನೋದು ಇರ್ತದಲ್ಲ. ತಾಸ್ಗಟ್ಲೆ ಮಾತಾಡ್ಲಿಕ್ಕೆ ಈಗ 5 ನಿಮಿಷ ಆಗಿಲ್ಲ ಅಂತ ಹೇಳಲಿಕ್ಕತ್ತೇನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಅವ್ರ ಬಂದವ್ರ ಯಾರ ಹೋದವ್ರ ಯಾರ ಅದನ್ನ ನೋಡ್ಬೇಕಾ ಬೇಡ ಅದ್ ಲಕ್ಷ ಬೇಕಲ್ಲ. ಶೋಭಕ್ಕ ನಾಯಿನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನಾಗಲ್ಲ ಈ ಕಡೆ ಈ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ್ದ ಮನೇನೇ ಇಲ್ಲ ಅಂತಂದ್ರು ನಡೀತದ ಅಂತ ನಾ ಅನ್ಕೊಲಿತೇನೆ. ಮನೇನೂ ಇಲ್ಲ ವ್ಯಕ್ತಿನೂ ಇಲ್ಲ, ವ್ಯಕ್ತಿನೂ ಇಲ್ಲ ಅಂತಂದ್ರೆ ಬಡವ್ರ ಅದರ ಅಂದ್ರು ಸಹಿತ ಒಂದರ ಮೊಬೈಲ್ ಅಂತ ನಾ ಅನ್ಕೊಲಿತೇನೆ. ಅಂದ್ರೆ ಏನಂದ್ರೆ ಕೊಡ್ತೇನೆ ಮಣ್ಣೊಬ್ಬರಿಗೆ ಅವ್ರಿಗೆ ಹೋಗಿದ್ದು ಶುಭಕ ದನ ಕಾಯ್ತಾರ ನೋಡು, ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು ನಿಂಗೆ, ಅದನ್ನೋ ಒಂದು ಗೌರವವಾದಂತದ್ದೆ. ಆದ್ರೆ ಅವ್ರು ಮೊಬೈಲ್ ಮಾತಾಡ್ಲಿತ್ತಿರು ಏನು ಆಕಳ ಎಮ್ಮೆ ಕಾಯ್ಕೋತ ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ್ದೆ. ಇಲ್ರಿ ನಮ್ಮ ಮನೆ ರೊಟ್ಟಿ ತರ್ಬೇಕು, ಫೋನ್ ಮಾಡಿನಿ ತಗೊಂಡ್ ಅಂತೇಳಿ. ಎಷ್ಟು ಅನುಕೂಲ ಇದೆ ನೋಡೆ. ಅಲ್ಲಪ್ಪ, ಅದ್ರಲ್ಲಿಂದ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ. ಅಂದ್ರೆ ಯಾರು ಇಟ್ಕೊಂಡ್ ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳ ಅನುಕೂಲದ ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಾಂದ್ರೆ ಯಾರ ನಿನ್ ಮನೆಗೆ ಬಂದು ನಿಮ್ ಮೊಬೈಲ್ ತಗೋ ನಿಮ್ ಮೊಬೈಲ್ ತಗೋ ಅಂತ ಹೇಳ್ರೇನು ಇಲ್ಲ. ಆದ್ರೆ ಶೋಭಕ್ಕ ನಾನು ಅದನ್ನು ಹೇಳ್ತಾರಲ್ಲ ಅತಿ ಆದ್ರೆ ಅಮೃತನ ವಿಷಯ ಹೌದಲ್ಲ. ಹಂಗ ಯಾವುದೇ ಒಂದು ವೈಜ್ಞಾನಿಕ ಅನ್ವೇಷಣೆ ಏನಿದೆ ಅದನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಬೇಕು. ಖರೇ ಅದ ರಾಜಣ್ಣ, ಈಗ ನೀನ್ ಹೇಳಿದ್ಲ ವೈಜ್ಞಾನಿಕ ಉಪಕರಣಗಳನ್ನು ಎಷ್ಟು ಬೇಕಷ್ಟು ಉಪಯೋಗ ಮಾಡಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗಿ ಇದ್ದದ್ದು ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟುಬಿಡ್ತಾರೆ ಆಟ ಆಡ್ಲಿಕ್ಕೆ. ಹೌದಿಲ್ಲ, ಯಾಕಂದ್ರೆ ಆ ಹುಡುಗರು ಕಿರಿಕಿರಿ ಮಾಡ್ತಾವ ಅನ್ನೋದು ಕೊಟ್ಟು ಬಿಡೋದಪ್ಪ, ಊಟ ಮಾಡಂಗಿಲ್ಲ ಅನ್ನೋದು ಕೊಟ್ಟು ಬಿಡೋದು, ನನಗೆ ಕೆಲಸ ಆಗಬೇಕಾಗಿದೆ ಕೊಟ್ಟು ಬಿಡೋದು, ನನಗೆ ಎಷ್ಟು ಬೇಕಾಗಿದೆ ಕೊಟ್ಟು ಬಿಡೋದು, ಹೊರಗೆ ಹೋಗಬೇಕಾಗಿದೆ ಕೊಟ್ಟು ಬಿಡೋದು. ಅಲ್ಲ ರಜಣ್ಣ, ನಿಂಗೆ ಇನ್ನೊಂದ್ ಏನಾದ್ರು ಗೊತ್ತಾ, ಆ ಮೊಬೈಲ್ ಒಳಗಿಂದ ಒಂದು ಹಾಡ ಡ್ಯಾನ್ಸ್ ಅದಕ್ಕೆ ತೋರಿಸ್ಬಿಟ್ಟಿರ್ತಾರ, ಅದು ಹಿಂಗ ಅದಕ್ಕೆ ಇದಾಗ್ಬಿಟ್ಟಿರ್ತದ, ಅದು ಹಚ್ಚಿದ್ರನ್ನೇ ಬಾಯಿ ತೆರಿತದ, ಊಟ ಹಿಡಿಸ್ಕೊಂಬೋದು ಇರ್ಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ಶೋಭಕ್ಕ, ಈಗ ನಾವು ನೀವು ಸಣ್ಣವರಿದ್ದಾಗ ಹಿಂಗೆ ಹಾಕ್ಯಾರ ಊಟಕ್ಕೆ? ಅಲ್ಲ ಅವಾಗ ಇದ್ದೇ ಇಲ್ಲ ಅದು. ಅಲ್ಲ ಅವಾಗೆಲ್ಲ ಚಂದಮಾಮ ಇದ್ದ. ಚಂದಮಾಮ ಇಲ್ಲ, ಹಾಂಡಿ ಸಾಮಾನುಗಳೇ ಆಟಿಕೆ ಸಾಮಾನುಗಳು ತಗೊಳ್ಳೋದು ಬಾರಿಸೋದು ಗಿಡ ತೋರಿಸ ಚಂದಮಾಮ ತೋರಿಸ ಮತ್ತೊಂದ್ ಮನಿ ತೋರಿಸ ಹಕ್ಕಿ ಪಕ್ಷಿಗಳು ಕಾಗಿ ತೋರಿಸೋದು. ಅದಕ್ಕೆ ಈಗ ನಾವೆಲ್ಲರೂ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕಾಗಿದೆ. ಯಾಕಂತಂದ್ರೆ ಈ ಮೊಬೈಲ್ ಏನೋ ಉಪಯೋಗ ಮಾಡಿರ್ತೀವಲ್ಲ, ನನ್ನ ಒಂದ್ ಲೆಕ್ಕದ ಪ್ರಕಾರ ಇನ್ನ UKG ಒಳಗೆ ಇದ್ದೀವಿ ಅಂತ ಅನಿಸ್ತದೆ, ಇನ್ನ ಡಿಗ್ರಿ ಮುಂದೆ ಹೋಗ್ಬೇಕು. ಆದ್ರೆ ನಮ್ಕಿನ ಮೊದ್ಲ ಮನ್ಯಾಗಿನ ಸಣ್ಣ ಹುಡುಗರೆಲ್ಲ ಗೊತ್ತು ಮಾಡ್ಕೊಂಡವ್ ನೋಡಪ್ಪ. ಅದು ಮುಂದಿನ ಬಿಡಕ ನಾ ಹೇಳದೇನಂತಂದ್ರೆ ಶೋಭಕ, ಈ ಮೊಬೈಲ್ ಯೂಸ್ ಮಾಡೋದು ನಾವು ಮಕ್ಕಳ ಕೈಯಾಗ ಕೊಡೋದು, ಇದು ಬಹಳ ಲೆಕ್ಕ ಹಾಕ್ಬೇಕಾಗಿದೆ. ಸರಿ ತಪ್ಪು ನಾವು ಈಗಿಂದ ನಾವು ಏನಾದ್ರೂ ರೂಢಿ ಮಾಡ್ಕೊಳ್ಳಿಲ್ಲ ಅಂತಂದ್ರ ಮುಂದೆ ಇಂಥ ಒಂದು ದಿವಸ ಬರಬಹುದಲ್ಲ, ನಾವು ಆ ಮೊಬೈಲ್ ತಗೊಂಡ್ ನಮ್ ತಲೆ ಹುಡ್ಕೊಂಡ್ರು ನಮ್ಗೆ ಉತ್ತರ ಸಿಗೋದಿಲ್ಲ. ಒಂದಲ್ಲ ರಾಜಣ್ಣ, ಈಗೇನೆ ಆ ಪರಿಸ್ಥಿತಿ ಬಂದ್ ಬಿಟ್ಟದ. ನಾ ಹೇಳಿಕತ್ತೀನಲ್ಲ ಊಟ ಮಾಡಂಗಿಲ್ಲ ಅಂತ ಹೇಳಿ ಒಬ್ರು ಕೂಸಿನ ಕೈಯಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ಲಕ್ಕೆ, ಅದೇ ರೂಢಿ ಆಯ್ತು. ಈಗ ಸ್ಕೂಲಿಗೆ ಹೋಗ್ಲಿಕ್ಕದ ಕಣ್ಣು ಕಾಣಿಸೋಲ್ದ, ಅದಕ್ಕೆ ಬೋರ್ಡ್ ಮೇಲೆ ಏನ್ ಬರೀತಾರ ಅದನ್ನ ಕಾಣಿಸೋಲ್ದಾಗಿದೆ. ಅದಕ್ಕೆ ನೋಡು, ಅದಕ್ಕೆ ನಾವು ತಾಯಿ ತಂದೆ ಪೋಷಕರು ಏನಂತಂದ್ರೆ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ನೋಡು, ಕಿರಿಕಿರಿ ಮಾಡ್ತಾವ. ಆದ್ರೆ ನಾವು ಕಿರಿಕಿರಿಯನ್ನ ತಾಳ್ಕೊಳ್ಳುವಂತ ತಾಳ್ಮೆ ನಾವು ಬೆಳೆಸ್ಕೋಬೇಕು. ಅವ್ರ ಮೈಂಡ್ ಡೈವರ್ಟ್ ಮಾಡ್ಬೇಕು. ಇನ್ನೊಂದ್ ರಜಣ್ಣ, ಈಗ ಸಣ್ಣ ಮಕ್ಳು ಇರ್ತಾವ, ಕೊನೆಗಿಂದ ಆಳ್ತಾವ, ಒಂದ್ 5 ನಿಮಿಷ ನಡಿ ಹೆಂಗೋ ಮಾಡಿ ರಂಭಿಸಬಹುದು, ಎತ್ತಿಟ್ಕೋಬಹುದು. ಈಗ ಸ್ವಲ್ಪ ಮಧ್ಯ ವಯಸ್ಕೇನ್ ಬಂದಿರ್ತಾರಲ್ಲ ಹುಡುಗರು, ಅವ್ರು ಈ ಕಡೆಲ್ಲ ಆ ಕಡೆಲ್ಲಪ್ಪ, ಬೈದ್ರ ಶಟ್ಕೊಂಡು ಹೋಗಿ ಕೂಡ್ತಾರ, ಎಂಜಾಯ್ ಮಾಡ್ತೀವಂತಾರ, ಹಿಲ್ಸ್ ಇದಕ್ಕಂತ ಹೇಳಿ ಹೋಗ್ತಾರ, ಆಮೇಲೆ ನದಿಗಳಿಗಂತ ಹೋಗ್ತಾರ, ಪಿಕ್ನಿಕ್ ಅಂತ ಹೋಗ್ತಾರ, ಆಯ್ತು ತುತ್ತ ತುದಿಗೆ ಹೋಗಿ ಅದು ಸೆಲ್ಫಿ ಅಂತ ತಕ್ಕೊಂಬದಪ್ಪ. ಇದು ಒಂದು ದೊಡ್ಡ ಸೆಲ್ಫಿ ಹುಚ್ಚು ಬಹಳ ಅದ ಈಗ ಎಲ್ಲರಿಗೂ. ಅಲ್ಲ ಶಿವಕುಮಾರ್, ಸೆಲ್ಫಿ ಹುಚ್ಚನಾಗ ಎಷ್ಟು ಮಂದಿ ಜೀವ ಕಳ್ಕೊಂಡ್ರ? ಹೌದು ಬಹಳ ಮಂದಿ. ಹೌದು, ಈ ಜೀವ ಮತ್ ಸಿಗ್ತೇನು ಸಿಗುದಿಲ್ಲ. ಗ್ರೂಪ್ ಹೋಗಿರ್ತಾರ, ಯಾರ ಗ್ರೂಪ್ ನನ್ನ ಮಿಸ್ ಆಗ್ಯಾರ ಅಂದ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ. ಸೆಲ್ಫಿ ನೋಡಿದಾಗ ಎಲ್ಲಿ ಹೋಗ್ಯಾರ ಇವರು ಅಂತ ಅವಾಗ ಹುಡುಕಾಡ್ಲಿಕ್ಕೆ ಚಲೋ. ಹೌದಿಲ್ಲ ಅಂತಂದ್ರ ವಿಣಕ ನೀವು ಒಳ್ಳೆ ವಿಷಯ ತೆಗದಿ. ನಾನದನ್ನು ಒಂದ್ ಎಲ್ಲೂ ಹೋದಾಗ ಅದ್ ನೆನಪು ಇರಬೇಕು, ಮೆಮೊರಿ ಇರಬೇಕು, ಓಕೆ. ಆದ್ರೆ ಮೆಮೊರಿ ನಾವ್ ಇರ್ಲಾರ್ದಂಗ ಆಗ್ಬಾರ್ದು. ಹೌದಿಲ್ಲ, ನಮ್ಮನ್ನ ತಗೊಂಡು ಮೆಮೊರಿ ಹೋಗ್ಬಾರ್ದು. ಹೌದಿಲ್ಲ, ಅದಕ್ಕ ನಾವು ಫೋಟೋ ತಗೊಳ್ಳೋ ಮುಂದ ಎಲ್ಲಿ ನಿಂತೀವಿ, ಏನ್ ಜಾಗ ಅದ ಅನ್ನೋದನ್ನ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವಲ್ಲ, ಅದು ನಾವು ಖಾತ್ರಿ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಎಲ್ಲಿ ನಾವು ಫೋಟೋ ತಗೊಳ್ಳ, ಏನ್ ಮಾಡ ಅಂತ ವಿಚಾರ ಮಾಡಿ ನಾವು ಫೋಟೋ ತಗೊಂಡ್ವಿ ಅಂತಂದ್ರ ಮೆಮೊರಿನು ಉಳಿತದ, ನಾವು ಉಳಿತೀವಿ. ಅದಕ್ಕ ನಾವು ಪ್ರತಿಯೊಬ್ಬರು ನಮ್ಮ ಮನೆಯೊಳಗ ಈ ಮೊಬೈಲ್ ಬಗ್ಗೆ ಒಂದು ಕಟ್ಟುನಿಟ್ಟಿನ ಒಂದು ಶಾಸನ ಮಾಡ್ಕೋಬೇಕು. ಶಾಸನಕ್ಕೆ ಬಂದ ಶಾಸನ ಏನ್ ಶಾಸನ ಅಂತಂದ್ರ, ಇವತ್ತಿಂದ ಏನ್ ಅನ್ಕೊಂಡಿನಿ ಅಂತಂದ್ರ, ನಾನು ಒಂದು ದಿವಸಕ್ಕ 4-5 ತಾಸ ಅಷ್ಟೇ ಫೋನ್ ಯೂಸ್ ಮಾಡ್ತೀನಿ ಅನ್ನೋದು ಮೊದಲ ಕಂಡೀಷನ್. ಅಂದ್ರ ಫೋನ್ ಬಂದಿದ್ದು ಫೋನ್ ತಗೊಳ್ಳೋದು, ಫೋನ್ ಮಾಡಿದ್ರೆ ಫೋನ್ ಮಾಡೋದು, ಆಮೇಲೆ ಈ ಮೆಸೇಜ್ ನೋಡೋದು, ವಾಟ್ಸ್ಆಪ್ ಮಾಡೋದು, ಸೋಷಿಯಲ್ ಇವನ್ ಸೈಟ್ ಅವಲ್ಲ ಅದಕ್ಕೆ ವಿಸಿಟ್ ಮಾಡೋದು ಒಂದು ತಾಸು, ಒಂದ್ ದಿವಸ ಫಿಕ್ಸ್ ಅಂತಂದ್ರೆ ನೀ ಅನ್ಬೋದು ಏನಪ್ಪ ಹಿಂಗಾದ್ರ ನಾನು ಏನ ಮೆಸೇಜ್ ಕಳೆದ್ ನೀ ನೋಡುದಿಲ್ಲ ಅಂತ ಅನ್ಬೋದು. ಅಲ್ಲಪ್ಪ, ಇದು ದಿನಾನೇ ಇಟ್ಕೊಂಡ್ರೆ ಹ್ಯಾಂಗ ಅಂತ ನಾವ್ ವಿಚಾರ ಮಾಡ್ಲಿಕ್ಕೆ. ಮೊದಲ ಒಂದು ತಾಸು ಮಾಡೋಣ ಹಿಂಗ, ಆಮೇಲೆ ದಿನಕ್ಕೆ ಬರೋಣ. ಒಮ್ಮಿನ ಸಿಗಲಾರ್ದು ಚಂದಮಾಮ ಇಲ್ಲ, ಚಂದಮಾಮ ಸಿಗೋದಿಲ್ಲ, ನಮ್ ಕಾಯಕನು ಗಟ್ಟಿ ಉಳಿದಿಲ್ಲ. ತಪ್ಪು ಅಂತ ಹೇಳಿ ಕರೆಯದ ನಾನು ಅದನ್ನು ಒಂದೊಂದು ತಾಸು ಎರಡೆರಡು ತಾಸು ಶುರು ಮಾಡೋಣ. ಅಷ್ಟರ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ, ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಬೋದು. ಅದು ನಮ್ದೇ ಕಾನೂನು, ಇದಕ್ಕೇನು ಯಾರ ಸರ್ಕಾರ ಕಾನೂನು ಪಾಸ್ ಮಾಡ್ಬೇಕಂತ. ಅಲ್ಲ, ನಮ್ಮ ಹೆಲ್ತ್ ನಾವು ಕಾಪಾಡಿಕೊಳ್ಳೋ ಸಲುವಾಗಿ ಸರ್ಕಾರ ಹಾಕ್ಬೇಕಪ್ಪ, ನಾವೇ ಮಾಡ್ಕೋಬೇಕು. ಹೌದಲ್ಲ, ಅದಕ್ಕೆ ಈ ಒಂದು ರೆಸೊಲ್ಯೂಷನ್ ನಾನು ಮಾಡ್ಕೊಂಡೆ ನೋಡ. ಆಮೇಲೆ ಈಗ ಹೇಳ್ತೀನಿ ಇಬ್ರಿಗೆ, ನೀವೇನ ಮೆಸೇಜ್ ಕಳಿಸ್ರಿ, ಆ ಮೆಸೇಜ್ ಮೇಲೆ ನಂಬಿಕೆ ಇಟ್ಕೊಂಡು ರಾಜಣ್ಣ ಬರ್ತಾನ, ರಾಜಣ್ಣ ತರ್ತಾನ ಅನ್ಕೊಂಡ್ರಿ ಅಂತ ಸುಳ್ಳು. ಕೆಲ್ಸ ಆಯ್ತು ಬಿಡು. ನಾ ಏನ್ ಅನ್ಲಿಕತ್ತಿದ್ದೆ ಅಂದ್ರೆ, ನನಗೆ ಇವತ್ತು ಮಧ್ಯಾಹ್ನದಾಗ ಏನೋ ಬೇಕಾಗಿತ್ತಂದ್ರೆ ಮುಗಿದೋಯ್ತಪ್ಪ, ನನ್ನ ಕೆಲಸನೇ ಮುಗಿದಂಗ ಆಗ್ತದ. ಅದು ಫೋನ್ ಮಾಡಿ ಹೇಳಲ್ಲ, ಫೋನ್ ತಗೋದಿನ ಅಂತೇಳಿ ನಿನಗೆ. ಹೌದೌದೌದು, ಫೋನ್ ಮೇಲೆ ಅದೇನಾಯ್ತು, ನೀ ಅಲ್ಲೇನ್ ಮಾಡಿದಿ, ಶಾಪಿಂಗ್ ಏನ್ ಮಾಡಿದಿ, ಯಾವ ಸೀರೆ ಖರೀದಿ ಮಾಡಿದಿ ಅಂತೇಳಿ ತಾಸು ಗಂಟೆ ಮಾತಾಡೋದು. ಅಲ್ಲ ರಾಜಣ್ಣ, ಹಲೋ ವಿಚಾರ ತಿಳಿಸ್ಬಿಟ್ಟು ನೋಡಿ ಇವತ್ತು ನೀನು. ನೀನು ನನ್ನ ಕಡೆ ಬಂದ ನೀನು ಅಕ್ಕಿನ ಕೈ ಏನ್ ಜಲ್ದಿ ಮೊಬೈಲ್ ಬೇಡಲ್ಲ, ಮೊಬೈಲ್ ಹಿಡ್ಕೊಂಡೆ ನಾವು ಮಾತಾಡಿದ್ರು ಸಹ ಮೊಬೈಲ್ ಹೇಳಕ್ಕೆ. ಈಗ ನನಗೆ ಬಹಳ ಕಡೆ ಓಡಾಡೋದ ಕೆಲಸಗಳಿರ್ತಾವಪ್ಪ, ಸಂಘ ಬೇರೆ ಮಾಡ್ಕೊಂಡಿವೆ, ಸಂಘದ 20 ಮಂದಿ ಬ್ಯಾರೆಯವ್ರಿಗೆ ಸಂಘ ಮಾಡಿಸ್ತೀನಿ, ಅವ್ರ ಒಂದಿಷ್ಟು ಮಂದಿ, ಹಿಂಗ ಬ್ಯಾರೆ ಬೇರೆ ಮಂದಿ ಕೆಲ್ಸಕ್ಕೆ ಫೋನ್ ಮಾಡ್ತಿರ್ತಾರ. ನಾ ನಿಮ್ಮಂಗ ಇಟ್ಕೊಂಡು ಕೂತ್ನಿ ಅಂದ್ರೆ ನನಗೆ ಹೆಂಗ ಬಗೆಹರಿಬೇಕು? ಒಪ್ಕೊಂಡೆ, ನೀನು ಬಹಳ ಬಿಜಿ ಇದ್ದಿ, ಸೋಶಿಯಲ್ ವರ್ಕ್ ಮಾಡ್ತಿ, ಸಮಾಜದಾಗ ಬಹಳಷ್ಟು ಗುರುತಿಸ್ಕೊಂಡಿದ್ದಿ, ಇವತ್ ನಮಗ್ ಇಷ್ಟ ಸಿಕ್ಕಿದೆ ದೊಡ್ಡದೈತೆ. ನಾ ಏನ್ ಹೇಳ್ತೀನಿ ಗುರ್ತೀನಿ, ಈಗ ಒಂದ್ ಅಂಗಡಿ ಇರ್ತದ, ಅವ್ರ ಬಿಸ್ನೆಸ್ ಇರ್ತದ, ಟೈಮ್ ಹಾಕಿರ್ತಾರ ಬೆಳಿಗ್ಗೆ 10 ಸಾಯಂಕಾಲ 8 ತನ, ರಾತ್ರಿ 9 ಟೈಮ್ ಹಾಕಿರ್ತಾರ. ಹಂಗ ನೀನು ನಿನಗೆ ಬೇಕಾದವರಿಗೆ ಒಂದು ರೂಢಿ ಮಾಡಿಸ್ಬೇಕು, ಶೋಭಕ್ಕನ ಮೆಸೇಜ್ ನೋಡಬೇಕು, ಶೋಭಕ್ಕನ ಜೊತೆಗೆ ಮಾತಾಡಬೇಕು ಅಂದ್ರೆ ಈ ಟೈಮ್ನ ಮಾತಾಡಬೇಕು ಅಂತೇಳಿ ನಾವು ಒಂದೆರಡು ಸಲ ಅವ್ರಿಗೆ ನಾವು ತಿಳಿಸಿದ್ವಿ, ಮೆಸೇಜ್ ಕೊಟ್ಟಿವಿ ಅಂತಂದ್ರೆ ಬರಬ್ಬರ ಅದೇ ಟೈಮ್ಗೆ ಮಾಡ್ತಾರ, ಶೋಭಕ್ಕನ ಬಳಿ ಕೆಲಸ ಬೇಕಾಗಿರ್ತವ್ರಿಗೆ ಅಂತಂದ್ರೆ ಶೋಭಕ್ ಹೇಳ್ದಂಗೆ ಕೇಳ್ಬೇಕು. ಯಾಕೆ ಹೇಳ್ತೀನಿ ಶೋಭಕ್ ಅಂತಂದ್ರ, ಇದನ್ನು ನಾವು ಸೀರಿಯಸ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ಲಿಲ್ಲ ಅಂತಂದ್ರ ನಮ್ಮ ಕೈಯಾಗಿಂದ ದಾಟಿ ಹೋಯ್ತು ಅಂತಂದ್ರೆ ನನಗೆ ಅನಿಸ್ತಾವ. ನಿಮ್ಮ ವಿಚಾರ ನಿಮಗ್ ಬಿಟ್ಟಿದ್ದು. ಅಲ್ಲ, ನೀ ಹೇಳಿದ ಮೇಲೆ ಅದೇ ಇದು ವಿಚಾರ ಬರೋಬ್ಬರ ಅನಿಸ್ಲಿಕ್ಕದ, ನಾನು ಆ ಟೈಪ್ ಮಾಡಿ ನೋಡ್ತೀನಿ ಒಂದ್ ಸ್ವಲ್ಪ. ಅಲ್ಲ ಅಂದ್ರೆ ನಮಗೇನ್ ಟೈಮ್ ಕೊಡ್ತಾಳೆ ಶೋಭಕ್ಕ ಕೇಳ್ಬೇಕಂದ್ರೆ, ಎಲ್ಲರಿಗೂ ಒಂದೇ ಟೈಮ್ ಕೊಟ್ಟಿರ್ತೀನಿ, ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಇಲ್ಲ ನಮ್ಮಲ್ಲಿ ಎಲ್ಲರೂ. ಹಂಗಲ್ಲಪ್ಪ, ಸಂಘದವರಿಗೆ ಹಗಲತ್ತ ಟೈಮ್ ಕೊಡ್ತಾಳೆ, ನಾವಿಬ್ರು ರಾತ್ರಿ ಗಣ ಬರೋರು ಮಾತಾಡ್ಕೊಂಡ್ ಸಮಸ್ಯೆ ಇಲ್ಲ, ಯಾರು ಬರ್ರಿ ಬೇಕಾದಂಗ ಸಮಸ್ಯೆ ಇಲ್ಲ. ಹಂಗ ಇನ್ನೊಂದೇನು ಹೇಳಿಸ್ಬೇಕ, ಒಂದ್ ಸಲ ನಾವ್ ಅದ್ ಒಳಗ್ ಹೋದ್ವಿ ಅಂತ ಇಟ್ಕೋ, ಮೆಸೇಜ್ ನೋಡ್ಲಿಕ್ಕೆ ಅಥವಾ ಇನ್ನೊಂದ್ ನೋಡ್ಲಿಕ್ಕೆ ಸೋಶಿಯಲ್ ಸೈಟ್ ನಾಗ ಯಾರಿಗೆ ಫೋನ್ ಮಾಡ್ಬೇಕಂತ ಫೋನ್ ತಗೊಂಡಿರ್ತೀವಿ, ಅಲ್ಲಿ ಏನೋ ನೋಡ್ತೀವಿ ಆ ಕಡೆ ಹೋದೆ ಹೋದ್ರೆ ನೆನಪೋಗ್ಬಿಟ್ಟಿರ್ತೀವಿ. ಆಮೇಲೆ ಶಿವಮೊಗ್ಗದಲ್ಲಿ ಇನ್ನೊಂದ್ ಏನ್ ಕತ್ತಿ ಹೇಳಿ ನನಗೆ ಇಷ್ಟೆಲ್ಲ ಹೇಳಿದ್ರು ರಾತ್ರಿ ಎಷ್ಟು ತಿಂಗಳ ಕುರಾನ ಎಷ್ಟೊತ್ತಿ ಮುಳುಗಿ ಬಿಡಪ್ಪ ಸುಮ್ನೆ ಅವೆಲ್ಲ ದಿನದ ಕೆಲಸಗಳು ನಮ್ಮ ಈಗ ನಾ ಹೇಳಿದ್ದೆ ಹಾಗೆ ದಯನ್ ಸುದ್ದಿ ಏನಿಲ್ಲ ವೀಣ ಇವತ್ತಿನ ನಿದ್ದಿ ನಾವ್ ಇವತ್ ಮಾಡಂಗಿಲ್ಲ ಇವತ್ತಿನ ನಿದ್ದಿ ನಾಳೆಗೆ ಅಂದ್ರೆ ಅವ್ರು ಏನು ಮಲಗಿದ್ರು 12:00 ಆದ್ಮೇಲೆ ಮಲಗದು ಕ್ಯಾಶ್ ಹೋಗಕ್ಕ ನಂದೊಂದು ನಿನಗ ಬೇಡಿಕೆ ಅಂತ ಹೇಳ್ತೀನಿ ಯಾಕಂದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ಬೇಡಿಕೆ ಇಡಬೇಕು ಮುಂದೆ ಅದಕ್ಕೆ ಇವತ್ತಿನಿಂದ ಇವತ್ತಿನ ನಿದ್ದಿ ಇವತ್ತೇ ಮಾಡ್ಲಿಕ್ಕೆ ಶುರು ಮಾಡು ಅಂತ ಕೇಳ್ಕೊತೀನಿ. ಶುರು ಮಾಡ್ಲಿಕ್ಕಂತ ಪ್ರಯತ್ನ ಮಾಡ್ತೀನಪ್ಪ. ಬಹಳ ಖುಷಿ ಆಯ್ತು. ಅಲ್ಲ ಈಗಂತ್ರ ಅವಲಕ್ಕಿ ಉಂಡಿ ತಿಂದು ಬಿಟ್ವಿ. ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ದಲ್ಲ, ಈಗ ಕೇಳೋಣ ನಾಗಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಘಂಟಾ ತರಂಗ ವಾದನ. Thank you. ಮಾಡ್ಕೊಂಡು